ಮನಸ್ಸಿಗೆ ಉಪದೇಶ ಮಾಡಿದ ಸತ್ಯಕಾಮ ಜ್ಞಾಪಕ ಉಪದೇಶ ಮಾಡಿ ಇದರ ಮಹತ್ವವನ್ನು ಹೇಳಿ ಪುಸ್ತಕದ ಫಲಶ್ರುತಿ ಅಂತ ಹೇಳ್ತಾರೆ. ಉಪಾಚಾರ ಯದ್ಯಪಿ ಏತತ್ ಶುಷ್ಕಾಯ ಸ್ಥಾನವೇ ಪುರುಯಾತ್ ಯಾರನ್ನೇವಾಸ್ಮಿನ್ ಶಾಖಾ ಪ್ರಮೋಗೇಯು ಫಲಾಶಾಲಿ ಇದು ಅದರ ಪ್ರಶ್ನೆ. ಯದ್ಯಪಿ ಏತತ್ ಶುಷ್ಕಾಯ ಸ್ಥಾನವೇ ಪುರುಯಾತ್ ಈ ಪ್ರಾಣವಿದ್ಯೆ ಅಂದ್ರೆ ಪ್ರಾಣದೇವರಿಗೆ ಈಗಿರತಕ್ಕಂಥ ನಾಲ್ಕು ಅಧಿಷ್ಠಾನಗಳು ಪಂಚಪ್ರಾಣಗಳನ್ನು ಜೀವಿಸತಕ್ಕಂಥ ಪ್ರಾಣದ ರೂಪ ಭಗವಂತನ ರೂಪ ಪ್ರಾಣದೇವರ ಅನ್ನ ಮತ್ತು ಉಪಸನ ಇದೆಲ್ಲವನ್ನು ಉಪಾಸನೆ ಮಾಡಿದವನು ಉಪಾಸನೆ ಮಾಡಿ ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಂತಹ ವ್ಯಕ್ತಿ ಇದನ್ನ ಮನುಷ್ಯರಿಗೆ ಉಪದೇಶ ಮಾಡುವುದರ ಸ್ಥಾನವೇ ಶುಷ್ಕಾಯ ಪುರುಯಾದ ಒಂದು ಒಣಗಿದ ಮರದ ಮುಂದೆ ಈ ವಿದ್ಯೆಯ ಪ್ರವಚನ ಮಾಡಿದರೆ ಶುಷ್ಕಾಯ ಸ್ಥಾನವೇ ಪುರುಯಾದ ಅವಾಗ ಏನಾಗುತ್ತೆ ಅಂದ್ರೆ ಜಾಯೇರನ್ನೇ ಅಸ್ಮಿತ ಶಾಖಾ ಪ್ರಭೋದೇಯು ಪರಾಶನ ಒಂದು ಒಣಗಿದ ಮರದ ಮುಂದೆ ಇದನ್ನ ಹೇಳಿದರೆ ಆ ಮರ ಚಿಗುರುತ್ತೆ ಅದಕ್ಕೆ ಪಲಾಶಗಳು ಎಲೆಗಳು ಹುಡ್ತಾವೆ ಶಾಖಾ ಟೊಂಗೆಗಳು ಹುಟ್ಟಿ ಹೊಸ ಟೊಂಗೆಗಳು ಚಿಗುರಿ ಟೊಂಗೆಗಳೆಲ್ಲ ಹೊಸ ಚಿಗುರುಗಳು ಬರ್ತಾರೆ ಮರದ ಜೀವ ಕೂಡ ಈ ವಿದ್ಯೆಯನ್ನು ಕೇಳಿದರೆ ಅಂತ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಪಡೆಯುತ್ತೆ ಅಂತಕ್ಕಂಥ ಮಾತನ್ನ ಫಲಶ್ರುತಿ ಅಂತ ಇದು ಈಗೇನೋ ಒಂದು ಪ್ರಶ್ನೆ ನಾವಿದನ್ನು ಈ ಪರಿಷತ್ ಕೇಳಿದೆ ಇದನ್ನು ಹೋಗಿ ಒಂದು ಒಣಗಿದ ಮರದ ಕೂಡ ಹಚ್ಚಿದೋದಿಲ್ಲ ಯಾಕೆ ಈಗ ಎರಡು ವಿಷಯ ಇದೆ ಒಂದು ಕೇಳುವವನ ಶಕ್ತಿ ಧಾನ್ಯವನ್ನು ಕೈಯಲ್ಲಿ ಹಿಡ್ಕೊಂಡು ಜಪ ಮಾಡಿದರೆ ಆ ಧಾನ್ಯ ಚಿಗುರುತ್ತೆ ಅಂತ ಒಂದು ಮಂತ್ರ ಇದೆ ಅದನ್ನ ಹೇಳಿದ್ರೆ ಚಿಗುರಲಿಲ್ಲ ಅಂತ ಆಕ್ಷೇಪ ಮಾಡಿಕೊಂಡಿದ್ದಾರೆ ಆಚಾರ ಹೋಗಿ ಕೈಯಲ್ಲಿ ಹಿಡಿದು ಆ ಮಂತ್ರ ಜಪ ಮಾಡಿ ಅದನ್ನು ಚಿಗುರು ಸಿಗಲು ಅನ್ನೋದಕ್ಕೆ ಮಧ್ಯದಲ್ಲಿ ಬರುತ್ತೆ ಹಾಗೆ ಅದನ್ನ ಹೇಳತಕ್ಕ ಉಪದೇಶ ಮಾಡತಕ್ಕೂ ಮಂತ್ರ ಸಿದ್ಧಿ ಈ ಮಂತ್ರವನ್ನು ಬರೀ ಶ್ರವಣ ಮಾಡಿದವನಲ್ಲ ಈ ಮಂತ್ರವನ್ನು ಉಪಾಸನೆ ಮಾಡಿದವನ ಹೇಳಿದರೆ ಹೇಳಿದರೆ ಎಲ್ಲಾ ಮರಗಳು ಚಿಗುರು ಆ ಮರದಲ್ಲಿ ಇರತಕ್ಕ ಜೀವ ಇದೆಯಲ್ಲ ಆ ಮರದಲ್ಲಿ ಇರತಕ್ಕ ಜೀವ ಈ ವಿದ್ಯೆಯನ್ನ ಗ್ರಹಣ ಮಾಡುವ ಯೋಗ್ಯತೆ ಬರಬೇಕು ಅದಕ್ಕೆ ಎರಡು ಕಡೆ ಯೋಗ್ಯತೆ ಇದ್ದರೆ ಮಾತ್ರ ಒಂದು ಶಿಷ್ಯನಲ್ಲಿ ಯೋಗ್ಯತೆ ಇರಬೇಕು ಒಂದು ಗುರುವಿನಲ್ಲಿ ಯೋಗ್ಯನಾದ ಗುರುವಿನಿಂದ ಒಬ್ಬ ಯೋಗ್ಯನಾದ ಶಿಷ್ಯ ವೃಕ್ಷ ಜನ್ಮ ಬಂದಿದೆ ಅವರಿಗೆ ಯಾವ ಯಾರಿಗೂ ವೃಕ್ಷ ಜನ್ಮ ಬರಬಾರದು ಯಾವುದೋ ಪ್ರಾರಂಭದಲ್ಲಿ ಆ ವೃಕ್ಷ ಜನ್ಮದಲ್ಲಿದ್ದಾಗ ಹೇಗೆ ಗಜೇಂದ್ರ ಜನ್ಮದಲ್ಲಿದ್ದಾಗ ಕೂಡ ಇಂದ್ರದ್ಯುಮರಾಜನಿಗೆ ಭಗವಂತನ ಸ್ಮೃತಿ ಇತ್ತು ಅದು ವೃಕ್ಷ ಜನ್ಮದಲ್ಲಿ ಆ ಪುಣ್ಯಚೇತನಗಳಾಗಿದ್ದರೆ ಅವುಗಳಿಗೆ ಸ್ಮೃತಿ ಇತ್ತು ಆ ಸಂದರ್ಭದಲ್ಲಿ ಮಂತ್ರವನ್ನು ಹೇಳಿದರೆ ಅವುಗಳಿಗೆ ತಾವು ಇದ್ದೆ ಉಪಾಸನೆ ಮಾಡಿ ನಮ್ಮ ಜಾಗೃತವಾಗಿ ಬಹುಮತಿ ತೆಗೆದುಕೊಂಡು ಹಾಗಾಗಿ ಎಲ್ಲ ಅಲ್ಲಿಂದ ಒಂದು ಸೂಚನೆ ಇದೆ ಸ್ಥಾನವಿಗೆ ಹೇಳಿದರೆ ಸ್ಥಾನವನ್ನು ಹೊಡೆದು ಇನ್ನೊಂದು ಅರ್ಥ ರುದ್ರ ಅದಕ್ಕೆ ಆಚಾರ ರುದ್ರವನ್ನು ಮಾತನಾಡಿದ್ದಾರೆ ಈ ವಿದ್ಯೆಯ ಉಪಾಸನೆಗೆ ಪೂರ್ಣ ಆಚಿದ್ದಾರೆಗಳು ರುದ್ರದೇವರು ಆ ಸೂಚನೆ ಕೂಡ ಇದು ಸ್ಥಾನವೇ ಅಂತ ಹೋದರೆ ಸ್ಥಾನ ಅಂದ್ರೆ ಮರದ ಕಿಡ್ನಿ ಹೊರಡು ಮತ್ತೊಂದರ್ಥ ಸ್ಥಾನ ಅಂದರೆ ಹೀಗೆ ಬಹಳ ಮಹತ್ವದ ವಿದ್ಯೆ ಇದು ಈ ವಿದ್ಯೆಯನ್ನ ಒಂದು ವೃಕ್ಷಕ್ಕೆ ಉಪಾಸನೆ ಉಪದೇಶ ಮಾಡಿದರೆ ಅದು ತೊಂದರೆ ತಿಳಿದು ಒಡೆದು ಚಿಗುರಿಕೊಳ್ಳುತ್ತೆ ಅದರಲ್ಲಿ ಹೊಸ ಕಡಿಮೆ ಮಾಡುತ್ತೆ ಅಂತ ಇಷ್ಟು ಫಲಶ್ರುತಿ ಅಂತ ಹೇಳಿ ಅದರ ನಂತರ ಮುಂದೆ ಕರ್ಮ ಇದನ್ನ ಯಜ್ಞದಲ್ಲಿ ಬಳಸಿ ಒಂದು ಅಪೇಕ್ಷೆ ಇದ್ದಾಗ ಇದನ್ನು ಯಜ್ಞದಲ್ಲಿ ಇವತ್ತನ್ನು ಬಳಸಿ ಹೋಮ ಮಾಡಲಿಕ್ಕೆ ಬರ್ತದೆ ಅದೇ ಒಂದು ಅಥಯದಿ ಮಹತ್ವದ ವಿಷಯ ಮಹತ್ವವನ್ನು ಪಡಿಬೇಕು ಯಾವುದೋ ಮಹತ್ತಾದನ್ನು ಪಡೆಯಬೇಕು ಅಂತ ಬಯಸಿದಾಗ ಈ ಯಜ್ಞ ಮಾಡಬೇಕು ಮಹತ್ತಾದನ್ನು ಪಡೆಯುವುದು ಮಹತ್ವವನ್ನು ಪಡೆಯುವುದು ಅಂದ್ರೆ ಇವಾಗೊಂದು ವಿಷಯ ನಮಗಿಂತ ಸಣ್ಣವರಿಂದ ನಾವು ಈ ಯಜ್ಞ ಮಾಡದಿದ್ರೂ ಮಹತ್ವವನ್ನು ಪಡೆದಿರ್ತೀವಿ ನಮಗಿಂತ ದೊಡ್ಡವರಿಂದ ಯಜ್ಞ ಮಾಡಿದ್ರೂ ಮಹತ್ವವನ್ನು ಪಡೆಯುವುದಿಲ್ಲ ಹಾಗಾದ್ರೆ ಮಹತ್ವವನ್ನು ಪಡೆಯುವುದ್ರಿ ಅಂತ ಮಹತ್ವವನ್ನು ಪಡೆಯುವುದು ಅನ್ನೋದಕ್ಕೊಂದು ಸೀಮಿತವಾದ ಅರ್ಥ ಇದೆ ಎಲ್ಲ ಕಡೆ ಬರಬೇಕು ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಈಗ ಇದಕ್ಕೆ ಸರಿಯಾಗಿ ನಮ್ಮ ಅರ್ಥ ಆಗಬೇಕಾಗಿದ್ರೆ ಕ್ಲಾಸ್ನಾಗ ಮುಂದೆ ನೀನು ಎಲ್ಲರಿಗಿಂತ ಜಾಣ ಆಗಬೇಕು ಅಂತ ಹೇಳಿದ್ವಿ ಅದಕ್ಕೆ ಅವ್ರ ಕರೀತೀನಿ ಈ ಫಸ್ಟ್ ಆಗ್ಬೇಕು ಎರಡರಿಗಿಂತ ಮೊದಲಾಗ ಬರಬೇಕು ಎರಡರಿಗಿಂತ ಎತ್ತರ ಕೇಳಬೇಕು ಅಂತ ಪಂಚಾಯತ್ ಹೇಳ್ತಾರೆ ಅದರ ಅರ್ಥ ಅವನವನ ಕರಿಗಿನ ಕ್ಲಾಸ್ ಅವನಿಗೆ ಎತ್ತರ ಏರಿ ಆಗಿದೆ ಮೇಲಿನ ಕ್ಲಾಸ್ನವನಿಗೆ ಎತ್ತರ ಏರಿ ಆಗಿಲ್ಲ ಅದು ಏನು ಸಾಧ್ಯ ಇಲ್ಲ ಈ ಕ್ಲಾಸ್ ಆದ್ರೆ ನೀವು ಎತ್ತರಕ್ಕೆ ಇರಬೇಕು ಅಂದ್ರೆ ನಿಮ್ಮ ಕ್ಲಾಸ್ ನಲ್ಲಿ ಇರುವುದನ್ನು ನೀವು ಪಡ್ಕೊಂಡಿರುವುದಕ್ಕೆ ಅರ್ಥ ಇದು ಸರ್ವತ್ರ. ಅದರಿಂದ ತನಗಿಂತ ಸಣ್ಣವರಿಗಿಂತ ಉತ್ತಮ ಹಾಗೇ ಇರ್ತಾರೆ, ದೊಡ್ಡವರಿಗಿಂತ ಉತ್ತಮ ಆಗೋ ಸಾಧ್ಯವೇ ಇಲ್ಲ. ಸಮಾನರಲ್ಲಿ ಉತ್ತಮ ಇದೇ ಅರ್ಥ. ಇಲ್ಲಿ ಯಾರು ಉತ್ತಮ ಆಗುವುದು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಬೇರೆ ಅರ್ಥವಿಲ್ಲ. ಅಲ್ಲ ಕ್ಲಾಸ್ ನಲ್ಲಿ ನಿನ್ನ ಸಮಾನ ಇವರೆಲ್ಲ ನಿನ್ನ ಕ್ಲಾಸ್ ಅವರಲ್ಲೇ ನೀನು ಫಸ್ಟ್ ಬಂದು ಅವಾಗ ನೀವು ಬೆಂಚ್ ದೊಡ್ಡ ಬೆಂಚಿನಲ್ಲಿ ಮೊದಲನೇ ಸೀಟ್ ಕೊಡ್ತೀನಿ ಅಂತ. ಹಾಗಾಗಿ ಮಹತ್ವವನ್ನು ಪಡೆಯುವುದು ಅಂದ್ರೆ ಎಲ್ಲ ಕಡೆ ಅರ್ಥ ಸಮಾನ ಸ್ಕಂಧದಲ್ಲಿ ಮಹತ್ವ ಸಣ್ಣವರಿಗೆ ಮಹತ್ವ ಪಡೆಯುವ ದೊಡ್ಡವರಿಗೆ ಮಹತ್ವ ಪಡೆಯುವುದ್ರೆ ಆ ಅರ್ಥವೇ ಎಲ್ಲಿಯೂ ಪ್ರಪಂಚದಲ್ಲಿ ಇಲ್ಲಿಯೂ ಅಲ್ಲಿ ನಿನ್ನ ಸಮಾನ ಸ್ಕಂಧದಲ್ಲಿ ನೀ ಎತ್ತರ ಸಮಾನ ಸ್ಕಂಧದ ಗುಂಪಿನಲ್ಲಿ ನಿನಗೆ ಮಹತ್ವ ಬರಲಿ ಅವೆಲ್ಲರೂ ಗೌರವ ಅಂತಂದ್ರೆ ಅಭೇದಿ ಮಹತ್ವ ವಿಷಯ ಅದಕ್ಕೊಂದು ಉಪಾಸನೆ ಇದೆ, ಅಂತಿಮ ಕಡೆಯಲ್ಲಿ ಒಂದು ಆರಾಧನೆ ಇದೆ. ಇಲ್ಲಿ ನಿಜವಾಗಿ ಎತ್ತರಕ್ಕೆ ಪಡೆಯುವುದು ಅಂತಂದ್ರೆ ಈ ಕಾವ್ಯಕರ್ಮವನ್ನು ಯಾಕೆ ಶ್ರೂತಿ ಹೇಳುತ್ತೆ, ಕಾವ್ಯಕರ್ಮ ಅಲ್ಲ ಕಾವ್ಯಕರ್ಮಕ್ಕಾಗಿ ಇದನ್ನು ಬಳಸಬಹುದು. ವೇದವನ್ನು ಕಾವ್ಯಕರ್ಮಕ್ಕೂ ಬಳಸ್ತಾರೆ, ಆದ್ರೆ ವೇದದ ಉದ್ದೇಶ ಕಾವ್ಯಕರ್ಮ ಅಲ್ಲ. ಮಹತ್ವನ್ನ ಪಡೆಯುವುದು ಅಂತಂದ್ರೆ ಅಥವಾ ವಿಷಯಕವಾದ ಮಹತ್ವದ ಅರಿವನ್ನು ಪಡೆಯುವುದು ಆ ಉದ್ದೇಶ. ಪ್ರಾಣತತ್ವದ ಅನುಗ್ರಹ ಭಗವಂತರ ಅನುಗ್ರಹವನ್ನು ಬಯಸಿದಾಗ ಅದು ಕಾವ್ಯಕರ್ಮ ಆಗುತ್ತೆ. ಅಲ್ಲ ನಾನು ಊರಲ್ಲೇ ದೊಡ್ಡ ಪುಡಾರಿ ಆಗಬೇಕು, ಇದು ಮಾಡಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಈ ಅರ್ಥದಲ್ಲಿ ಇದನ್ನು ಬಳಸಬಹುದು. ಆದರೆ ವೇದದ ಉದ್ದೇಶ ನೀನು ಮಹತ್ವ ಆಗಬೇಕು ಅಂತ ಹೇಳುವಾಗ ಹೇಗೆ ಉಪಾಧ್ಯಾಯರು ನೀನು ಕ್ಲಾಸ್ನಲ್ಲೇ ಕಷ್ಟ ಆಗಬೇಕು ಅಂತಂದ್ರೆ ಒಳ್ಳೆ ಕರೀಬೇಕು ಅಂತ ಅತಿ ಜ್ಞಾನದಲ್ಲಿ ಮಹತ್ವ ಆಗಬೇಕು ಅಂತ ಬಯಸುವುದು ಅದು ಕಾವ್ಯಕರ್ಮ ಅಲ್ಲ. ಅದು ಬಹಳ ಅಪೇಕ್ಷಣೀಯವಾದ ಅಂತಹ ಮಹತ್ವವನ್ನು ಇಲ್ಲಿ ಮುಖ್ಯವಾಗಿ ಇಟ್ಟುಕೊಂಡಿರುವುದು. ನೀನು ಜ್ಞಾನದಲ್ಲಿ ಭಗವಂತನ ಪ್ರೀತಿ ಪಡೆಯುವಂತಹ ಒಂದು ಉಪಾಸನೆಯಲ್ಲಿ ತುಂಬಾ ಎತ್ತರಕ್ಕೆ ಏರಬೇಕು ಅಂತ ಬಯಸಿದಾಗ ಪ್ರಾಣದೇವರ ಅನುಗ್ರಹ ಬೇಕು ಅಂತ ಬಯಸಿದಾಗ ಈ ಮುಂದೆ ಹೇಳತಕ್ಕಂತಹ ಒಂದು ಸ್ಥಾನವನ್ನು ಮಾಡಬೇಕು. ಏನು ಮಾಡಬೇಕು ಮತ್ತೆ ನಿಮ್ಮ ಹಂಚಿದ ವಿಷಯ ಏನು? ಅಮಾವಾಸ್ಯಾಯ ದೀಕ್ಷಿತ್ವ ಯಾವುದಾದ್ರೂ ಒಂದು ಅಮಾವಾಸ್ಯ ದಿವಸ ಇಂಥ ವ್ರತವನ್ನು ಮಾಡ್ತೇನೆ, ಇಂಥ ಹೋಮ ಮಾಡ್ತೇನೆ, ಯಜ್ಞ ಮಾಡ್ತೇನೆ ಅಂತ ದೀಕ್ಷೆ ಕೊಟ್ಟು 15 ದಿವಸಗಳ ಕಾಲ ವ್ರತ ದೀಕ್ಷಿತನಾಗಿದೆ. ಆ ವ್ರತ ದೀಕ್ಷಿತನಾಗಿರುವಾಗ ಮಾಡಬೇಕಾದಂತಹ ವ್ರತ ವ್ರತಭಕ್ಷವಾದ ಮಿತ ಆಹಾರ ಮಿತವಿದ್ರೆ ಮೌನ ಇತ್ಯಾದಿಗಳನ್ನು ಆಚರಣೆ ಮಾಡಿಕೊಂಡು ಅನೇಕ ವ್ರತ 15 ದಿವಸ ಬೇಕಾದ ದೇಹಕ್ಕೆ ಬೇಕಾದ ಶೋಷಕವಾಗಿರ್ತಕ್ಕಂಥ ಕ್ಷೀರವ್ರತ ಇನ್ನೊಂದು ಮತ್ತೊಂದು ಯಾವ ವ್ರತವನ್ನು ಮಾಡಬೇಕು 15 ದಿವಸಗಳ ಕಾಲ ಒಂದು ನಿಷ್ಠೆಯ ನೈಶ್ಚಿಕ ಜೀವನವನ್ನು ನಡೆಸಬೇಕು. ಅಮಾವಾಸ್ಯಾಯ ದೀಕ್ಷಿತ್ವ ಪೌರ್ಣಮಾಸ್ಯ 15 ದಿವಸ ಆಯ್ತು, ಮುಂದೆ ಬಂತು ಹುಣ್ಣಿಮೆ ದಿವಸ ಹೋಮ ಮಾಡಿ. ಹೋಮ ಮಾಡಲಿಕ್ಕೆ ಏನು ದ್ರವ್ಯ? ಸರ್ವೌಷಧಸ್ಯ ಮಂತ್ರಂ ದಧಿಮಥೋ ಮಧುನೋ ಉಪಮಧ್ಯ. ಔಷಧ ಔಷಧಗಳು ಅಂದ್ರೆ ಔಷಧಿಗಳ ಸಮುದಾಯ, ಔಷಧಿ ಅಂದ್ರೆ ಧಾನ್ಯಗಳು. ಯಾವುದನ್ನ ಫಲ ಬಿಟ್ಟ ತಕ್ಷಣ ನಾವು ಕಟಾವು ಮಾಡಬೇಕು ಅದು ಔಷಧಿ ಅಂದ್ರೆ ಅಕ್ಕಿ ಗೋಧಿ ಎಲ್ಲ ಜೋಳ ಎಲ್ಲ ಧಾನ್ಯಗಳು. ಈ ನವಗ್ರಹಗಳಿಗೆ ನಾವು ಆರಾಧನೆ ಬೇಕು ಸಾಮಾನ್ಯವಾಗಿ ಎಲ್ಲ ಧಾನ್ಯಗಳು. ಸರ್ವೌಷಧಸ್ಯ ಮಂತ್ರಂ ಎಲ್ಲ ಧಾನ್ಯಗಳನ್ನು ಕುಟ್ಟಿಪುಡಿ ಮಾಡಬೇಕು, ಎಲ್ಲ ಧಾನ್ಯಗಳನ್ನು ಕುಟ್ಟಿಪುಡಿ ಮಾಡಿ ಧಾನ್ಯದಲ್ಲಿ ಔಷಧಿ ಯಾವುದು ಅದು ಬೆಳೆದ ತಕ್ಷಣ ಅದನ್ನ ಗಿಡವನ್ನು ನಾವು ಕಟಾವು ಮಾಡಿ ಅದರ ಫಲವನ್ನು ಮನೆ ಕೊಂಡು ಹೋಗ್ತೀವೋ ಸಸ್ಯ ಸಸ್ಯವನ್ನು ಕಡಿದು ಅಂಥ ಅಕ್ಕಿ ಗೋಧಿ ಜೋಳ ಇತ್ಯಾದಿ ಎಲ್ಲ ಧಾನ್ಯಗಳ ಮಂಥ ಅದರ ಮಂಥ ಅಂದರೆ ಅದನ್ನು ಕುಟ್ಟಿ ಪುಡಿ ಮಾಡಿದಂತಹ ಜೋಳ ಎಲ್ಲ ಧಾನ್ಯಗಳನ್ನು ಪುಡಿ ಮಾಡಿ ಹಿಟ್ಟು ಮಾಡಬೇಕು. ಹಿಟ್ಟು ಮಾಡಿ ದಸಿ ಮಧುನು ಉಪಭಕ್ಷ್ಯ ಅದಕ್ಕೆ ಮೊಸರು ಮತ್ತು ನೀರು ತುಪ್ಪಕ್ಕೆ ಏನು ಕಲಿಸಬೇಕು. ಇದು ಹಿಂದಿನ ಕಾಲದಲ್ಲಿ ತುಪ್ಪ ಮೊಸರು ಮತ್ತು ಜೇನುತುಪ್ಪ ಇದು ಮೂರು ಒಟ್ಟಾಯಿತು ಅಂದ್ರೆ ತ್ರಿಮೋದರ ಅಂತ ಬಹಳ ಇಷ್ಟ ಆಗಿದೆ ನಮಗೆ. ಮೊಸರು ಸಾಮಾನ್ಯವಾಗಿ ಈಗ ಮೊಸರು ಮತ್ತು ತುಪ್ಪ ಬೆರೆಸೋದಿಲ್ಲ, ಊಟ ಮಾಡುವ ಮೊಸರು ಹಾಕೊಳ್ಳೋದಿಲ್ಲ, ಮೊಸರು ನೋಡಿದ್ರೆ ತುಪ್ಪ ಹಾಕೊಳ್ಳೋದಿಲ್ಲ. ಅದಕ್ಕೆ ಹಿಂದಿನವರಿಗೆ ತುಪ್ಪ ಮತ್ತು ಮೊಸರು ಬೆರಕೆ ಮಾಡೋದು ಬಹಳ ಇಷ್ಟ. ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ಅದನ್ನು ಎರಡನ್ನು ಗಸಿ ಮೊಸರು ತುಪ್ಪ ಮಧ್ಯ ಅಂದ್ರೆ ಅದನ್ನು ಬೆರೆಸಿ ಕಲಸಿ ಅದಕ್ಕೊಂದಿಷ್ಟು ಮೊಸರು ಅದರೊಂದಿಷ್ಟು ಜೇನು ಹರಿ ಹಾಕಿ ಅದನ್ನು ಕಲಸಿ ಸ್ವಲ್ಪ ಪಾಯಸ ಕೂಡ ಮಾಡಬೇಕು. ಅಷ್ಟು ಮಾಡಿ ಅದನ್ನು ಇಟ್ಟುಕೊಂಡ ಮೇಲೆ ಅದಕ್ಕೆ ಪ್ರತಿಷ್ಠೆ ಅದೆಲ್ಲ ವಿಧಾನಗಳು ಕೂತು ಅದಕ್ಕೆ ಪ್ರತಿಷ್ಠೆ ಎಲ್ಲ ಮಾಡಿ ಏನು ಮಾಡಬೇಕು ಅಂದ್ರೆ ದಸಿ ಮೊಸರು ಉಪಭಕ್ಷ್ಯ ಜ್ಯೇಷ್ಠ ಶ್ರೇಷ್ಠ ಯಸ್ವಾಹೇ ಚಕ್ರಾವಾದ್ಯಸ್ಥಿರುತ್ವ ಮಂಥೇ ಮಂಥಂ ಸಂಪಾತಂ ಮಂಥೇ ಸಂಪಾತಂ ಅವನಯೇತ್. ಸರಿ ಆಗುತ್ತಿತ್ತು ಮೊದಲು ನಮ್ಮ ಹಿಂದೆ ಮಂತ್ರಗಳು ಬಂದಿದೆ ವಾಯುದೇವರು ಪ್ರಾಣದೇವರು ಜ್ಯೇಷ್ಠ ಶ್ರೇಷ್ಠ ಜ್ಯೇಷ್ಠ ಯಶ್ರೇಷ್ಠ ಯಸ್ವಾಹ ಏನಾಯ್ತು ಅದೇ ಸ್ವಾಹಾಂಗ ಸ್ವಾಹ ಅಂದ್ರೆ ನನಗಲ್ಲ, ನಿಮಗೆ ಸ್ವಾಹಾಂಗ ನನ್ನ ಸ್ವತ್ವ ಏನಿಲ್ಲ, ನಿಮ್ಮ ಸ್ವತ್ತನ್ನು ಅರ್ಪಿಸ್ತಾ ಇದ್ದೇನೆ. ಜ್ಯೇಷ್ಠನೂ ಶ್ರೇಷ್ಠನೂ ಆದ ಪ್ರಾಣದಲ್ಲಿ ಇರತಕ್ಕಂಥ ಜ್ಯೇಷ್ಠನು ಶ್ರೇಷ್ಠನೂ ಆದಂತಹ ಭಗವಂತನಿಗೆ ಇದು ಅರ್ಪಿತ. ಯಾರು ಇರುವುದರಿಂದ ನಾನು ಜ್ಯೇಷ್ಠನು ಶ್ರೇಷ್ಠನೂ ಆದ ಪ್ರಾಣದೇವರ ವಿಶೇಷ ಸನ್ನಿಧಾನದಿಂದ ಸಮಸ್ತ ಪ್ರಾಣಿಗಳಲ್ಲಿ ಮನುಷ್ಯ ಜ್ಯೇಷ್ಠ ಆದ ಶ್ರೇಷ್ಠ ಆದ. ಯಾಕೆಂದ್ರೆ ಪ್ರಾಣದೇವರ ವಿಶೇಷ ಸನ್ನಿಧಾನದಿಂದ ಪ್ರಾಣಿಗಳಲ್ಲಿ ಇರುವ ಸನ್ನಿಧಾನದಿಂದ ವಿಶೇಷ ಸನ್ನಿಧಾನದಿಂದ ಯಾರ ವಿಶೇಷ ಸನ್ನಿಧಾನದಿಂದ ನಾನು ಜ್ಯೇಷ್ಠನು ಶ್ರೇಷ್ಠನೂ ಆದನು. ಹಾಗೆ ನನಗೆ ಜ್ಯೇಷ್ಠತ್ವವನ್ನು ಶ್ರೇಷ್ಠತ್ವವನ್ನು ಕೊಟ್ಟಂತಹ ಪ್ರಾಣದೇವರಿಗೆ ಅವರೊಳಗಿರತಕ್ಕಂಥ ಭಗವಂತನಿಗೆ ಇದು ಅರ್ಪಿತ ಅಂತ ಒಂದು ಕೊಟ್ಟಂದರೆ ಆಜ್ಯಸಿ ಯಾವುದರಿಂದ ಆಹುತಿ ಕೊಡುವುದು, ಆಹುತಿ ಕೊಡುವುದು ಆ ಹೆಜ್ಜೆಯಿಂದ ಆಜ್ಯಸ್ಯ ಉದ್ವ ಅಗ್ನಿಯಲ್ಲಿ ತುಪ್ಪದ ಆಹುತಿ ಕೊಟ್ಟು ಆ ಆಹುತಿ ಕೊಟ್ಟಂತಹ ಉದಾಹರಣೆ ಇದೆಯಲ್ಲ ಧ್ರುವ, ಅದನ್ನ ಏನ್ ಮಾಡಬೇಕು ಅಂದ್ರೆ ಮಧ್ಯೆ ಸಂಪಾದನ ಅವನೇ ಆಹುತಿ ಕೊಟ್ಟ ಮೇಲೆ ಆ ಶುರುವನ್ನು ಮಂತ್ರಕ್ಕೆ ಆ ಹೆಚ್ಚಿನ ಪಾತ್ರೆಗೆ ಅದರ ತುಪ್ಪ ಮತ್ತು ಅಲ್ಲ ಏನು ತುಪ್ಪ ಮತ್ತು ಮೊಸರು ಕಲಿಸಿರ್ತಕ್ಕಂಥ ಹೆಚ್ಚಿನ ಪಾತ್ರೆಗೆ ಆ ತುಪ್ಪ ಬಿಡುವುದು ಕುಂಭಶೇಷ ಉಪಶೇಷವಾದ ತುಪ್ಪವನ್ನ ಆ ಪಾತ್ರೆ ಒಂದು ಆವೃತ್ತಿ ಆಯ್ತು ಮಂತ್ರಿ ಸಂಪಾದನ ಅವನೇ ಆವೃತ್ತಿ ಆಗ್ತಕ್ಕಂಥ ಆ ತುಪ್ಪ ಪಾತ್ರೆ ಅದರ ಮೇಲೆ ಅಗ್ನಿ ಅಗ್ನಿಯಲ್ಲಿರ್ತಕ್ಕಂಥ ವಸಿಷ್ಠ ನಾಮಕನಾಗಿರ್ತಕ್ಕಂಥ ಪ್ರಾಣ ಅವರಲ್ಲಿರ್ತಕ್ಕಂಥ ವಸಿಷ್ಠ ನಾಮಕ ಭಗವಂತನೇ ಅವರು ವಸಿಷ್ಠ ಎಷ್ಟು ಆಗಿ ನಾವಾದ್ಯ ಸೇವತ್ವ ಮಂತ್ರಿ ಸಂಪಾದನ ಅವನೇ ಎಲ್ಲ ಕಡೆ ಅಗ್ನಿ ಇದ್ದಾನೆ ವಾಗಿಂದ್ರಿಯದಲ್ಲಿ ಅಗ್ನಿ ಎಲ್ಲ ಪ್ರಾಣಿಗಳಲ್ಲೂ ಇದ್ದಾನೆ ಆದರೆ ನಾನು ವಸಿಷ್ಠ ಆಗಿ ವಾಸ ಮಾಡುವವರಲ್ಲೇ ಶ್ರೇಷ್ಠನಾದೆ ಯಾಕೆಂದ್ರೆ ನನಗೆ ಮಾತು ಬಂತು. ಹಾಗಾಗಿ ಅಗ್ನಿಯ ವಿಶೇಷ ಸನ್ನಿಧಾನದಿಂದ ನನ್ನ ಶರೀರ ಆಗೋದು ವಾಸ ಮಾಡುವಂತಹ ಶರೀರಗಳಲ್ಲಿ ಶ್ರೇಷ್ಠವಾದ ಶರೀರ ಆಯ್ತು ಮನುಷ್ಯ ಶರೀರ ಅಂತ ಮಾತು ಕೊಟ್ಟಂತಹ ಅಗ್ನಿಗೆ ಅವರು ವಸಿಷ್ಠ ನಾಮಕರಾದಂತನಿಗೆ ಅವರಲ್ಲಿರತಕ್ಕಂಥ ವಸಿಷ್ಠ ನಾಮಕರಾದಂತಹ ಪ್ರಾಣದೇವರಿಗೆ ಅವರಲ್ಲಿರತಕ್ಕಂಥ ವಸಿಷ್ಠ ನಾಮಕರಾದ ಭಗವಂತನಿಗೆ ಅರ್ಪಿತ ಅಂತ ಆಹುತಿ ಕೊಟ್ಟು ಆ ತುಪ್ಪವನ್ನು ಮಾಡಿ ಆಹುತಿ ಕೊಟ್ಟ ಕೂಡ ಅಗ್ನಿಗೆ ಆಹುತಿ ಕೊಟ್ಟಂತೆ ತುಪ್ಪದ್ದು ಉಳಿದ ತುಪ್ಪವನ್ನು ಆ ಹಿಟ್ಟಿನ ಪಾತ್ರೆ ಮಂತ್ರೇ ಸಂಪಾದಂ ಅವನೇ ಮೂರನೇ ಆಹುತಿ ಪ್ರತಿಷ್ಠಾಯಿ ಸ್ವಾಹೇ ತಜ್ಞ ವಾಚ್ಯೋದ್ವ ಮಂತ್ರೇ ಸಂಪಾದಂ ಅವನೇ ಪ್ರತಿಷ್ಠ ಕಣ್ಣಿನಲ್ಲಿರತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಕಣ್ಣಿದೆ ಆದರೆ ಕಣ್ಣಿಗೂ ಕಾಣುವುದಿಲ್ಲ. ಈ ಜಗತ್ತು ಭಗವಂತನ ಸೃಷ್ಟಿಯ ಅತ್ಯಂತ ಸೌಂದರ್ಯವನ್ನು ಕಾಣುವ ಕಣ್ಣೇ ಇಲ್ಲ ಅವರಿಗೆ ಕೂಡ ಕಂಡುಬಿಟ್ಟವರಿಗೆ. ಆದರೆ ಈ ಜಗತ್ತಿನ ಅದ್ಭುತವಾದ ಸೌಂದರ್ಯವನ್ನು ಕಾಣುವ ಕಣ್ಣು ನಮಗೆ ಕೊಟ್ಟವರು ಅದೇ ಪ್ರತಿಷ್ಠೆ. ಬೇರೆ ಪ್ರಾಣಿಗಳಲ್ಲಿ ಇರತಕ್ಕಂಥ ವಿಶಿಷ್ಟವಾದ ಪ್ರತಿಷ್ಠೆಯನ್ನು ಕೊಟ್ಟ ಅದನ್ನು ಕೊಟ್ಟವ ಸೂರ್ಯ ಕಣ್ಣಿಗೆ ಆ ವಿಶಿಷ್ಟ ಶಕ್ತಿ ಕೊಟ್ಟವ. ಅವರಿಗೆ ತಾಯಿದ್ದು ಮಾತಾಗಿ ಗೊತ್ತಿಲ್ಲ, ಕಣ್ಣಿದ್ದು ಸೌಂದರ್ಯವನ್ನು ಸಮಯದ ಗೊತ್ತಿಲ್ಲ, ಅದನ್ನು ನಮಗೆ ಕೊಟ್ಟ. ಅದರಿಂದ ಅಂತಹ ಪ್ರತಿಷ್ಠೆಯನ್ನು ನಮಗೆ ಕೊಟ್ಟಂತಹ ಪ್ರತಿಷ್ಠಾ ಶಬ್ದವಾಚನಾದಂತಹ ಕಣ್ಣಿನಲ್ಲಿ ದೇವತೆಯಾದ ಸೂರ್ಯನಿಗೆ ಸೂರ್ಯನಲ್ಲಿರ್ತಕ್ಕ ಪ್ರತಿಷ್ಠಾ ಶಬ್ದವಾಚನ ಆಗಿರ್ತಕ್ಕಂಥ ಪ್ರಾಣನಿಗೆ ಪ್ರಾಣದಲ್ಲಿರ್ತಕ್ಕ ಪ್ರತಿಷ್ಠಾ ಶಬ್ದವಾಚನ ಭಗವಂತನಿಗೆ ಇದು ಅರ್ಪಿತ ಅಂತ ಆ ಬುದ್ಧಿಯನ್ನು ಕೊಟ್ಟು ಆ ಕುಪ್ಪವನ್ನು ಮನ ಸಂಪಾದವನ್ನು ಮತ್ತು ಆ ಜೊತೆಗೆ ಬರೀ ಮೊಸರು ಮತ್ತು ಜೇನು ಧರಿಸಿದ್ದು ತುಪ್ಪ ಆಗುತ್ತಿಂದ ಹಾಕಿ ತುಪ್ಪ ಅದನ್ನು ಕಳಿಸ್ತಾ ಉಂಟು. ಎರಡನೇ ಆವೃತ್ತಿ ಆಯ್ತು, ಮೂರನೇ ಆವೃತ್ತಿ ಆಯ್ತು, ಮೂರು ಬಾರಿ ತುಪ್ಪವಿದ್ದರೆ ನಾಲ್ಕನೇ ಬಾರಿ ಸಂಪದೆ ಸ್ವಾಹೇ ತಜ್ಞಾವಾಚ್ಯ ಮಂತ್ರಿ ಸಂಪಾದಮ್ಮವನೇ ನಾಲ್ಕನೇ ಬಾರಿ ಸಂಪತ್ತು ಕಿವಿ ಕಿವಿ ಇದೆ ಪ್ರಾಣಿಗಳಿಗೆ, ಆದರೆ ಅವಳಿಗೆ ಒಳ್ಳೆಯ ಶಾಸ್ತ್ರವನ್ನು ಕೇಳಿಕೊಡ್ತ ಒಳ್ಳೆ ಸಂಗೀತವನ್ನು ಕೇಳಿಕೊಡ್ತ ವೇದಶ್ರವಣ ಮಾಡಿ ಏನಿಲ್ಲ. ಕಿವಿ ಸಂಪತ್ತಾದದ್ದು ನಮ್ಮಲ್ಲಿ ಮಾತ್ರ, ಅವಳಿಗೆ ಸಂಪತ್ತಲ್ಲೇ ಅಲ್ಲ. ಕಟ್ಟೆ ಏನು ಉಪಯೋಗ ಇಲ್ಲ. ಅವು ಅಂದ್ರೆ ತಮ್ಮನ್ನ ತಮ್ಮ ಶತ್ರುಗಳಾದ ಪ್ರಾಣಿಗಳ ಚಲನವಲನೆಯ ಸಂತನ ಕೇಳುವುದಕ್ಕೆ, ತಮ್ಮ ಆಹಾರವಾಗಿ ಚಿಕ್ಕ ಪ್ರಾಣಿಯ ಚಲನವಲನೆಯ ಸಂತನ ಕೇಳುವುದಕ್ಕೆ ಅದು ಬೇರೆ ಅಡ್ಡಕೂತೆ ಇಲ್ಲ, ಅದು ವ್ಯರ್ಥವಾಯಿತು. ಅದನ್ನು ಸಂಪತ್ತಾಗಿ ನಮಗೆ ಕೊಟ್ಟಂತ ದೇವ ಇಂದ್ರ ಅಂತ ನಮ್ಮ ಕಿರಿಯಲ್ಲಿ ಇದ್ದು ಸಂಪತ್ ಶಬ್ದವಾಚನಾದ ಇಂದ್ರನಿಗೆ, ಅವನಲ್ಲಿದ್ದು ಸಂಪತ್ ಕರ್ತಾಗಿರ್ತಕ್ಕಂಥ ಪ್ರಾಣದೇವರಿಗೆ, ಅವನಲ್ಲಿದ್ದು ಸಂಪತ್ ಶಬ್ದವಾಚನ ಭಗವಂತನಿಗೆ ಸ್ವಾಹ ಅರ್ಪಿತ ಇರುವಂತ ಆ ವಿದ್ಯೆಯನ್ನು ಅದು ಚಿತ್ತುಪ್ಪದ ಆಗುತ್ತೆ ನನ್ನ ಹಾಕಿ ಮಂತ್ರೇ ಸಂಪಾದ ಮತ್ತೆ ಆ ಪಾತ್ರಕ್ಕೆ ಸಂಪಾದ. ಆಮೇಲೆ ಆ ಯತನ ಯಸ್ವಾಹೇ ತಜ್ಞಾವಾಚ್ಯ ಸೋತ್ವಾಮಂತೆ ಸಂಪಾದ ಭವನೇ ಕೊನೆಯದಾಗಿ ಮನೋಭಿಮಾನಿ ಆಗಿರ್ತಕ್ಕಂಥ ರುದ್ರ ಆ ಯತನ ಎಲ್ಲ ಇಂದ್ರಿಯಗಳ ಶಕ್ತಿ ಅದಕ್ಕಿಂತ ಹೆಚ್ಚು ಎಲ್ಲ ಚಿಂತನೆಗಳು ಎಲ್ಲ ವಿಷಯಗಳ ಆಯತನವಾಯಿತು. ಮನಸ್ಸು ಪ್ರಾಣಿಗೆ ಮನಸ್ಸಿಗೆ ಮನಸ್ಸು ಯಾವುದಕ್ಕೂ ಆಯ್ತನ ಸುಮ್ಮನೆ ಹಸಿವಿಗೆ ಮತ್ತೆ ಹಸಿವಾದಾಗ ತನ್ನ ಬೆಳೆ ಯಾವುದು ತಮ್ಮನ್ನು ಯೋಚಿಸುತ್ತಿದ್ದೀನಿ ಯಾವುದಕ್ಕೂ ಆಯ್ತನ. ಇದು ಸಮಸ್ತ ವಿಷಯಗಳ ಆಯತನ, ಭಗವಂತನ ಆಯತನ, ಅಳತತ್ವ, ಪ್ರಪಂಚದ ವೈವಿಧ್ಯ ಎಲ್ಲವನ್ನು ಜ್ಞಾನದ ಆಯತನ ಆಗೋಯ್ತು. ಮನಸ್ಸು ಪ್ರಾಣಿಗಳ ಮನಸ್ಸು ಜ್ಞಾನದ ಆಯತನ ಆಗಿಲ್ಲ. ಅಂತಹ ಜ್ಞಾನದ ಆರಕ್ಕೆ ಕೊಂಡು ಇದು ಮನಸ್ಸನ್ನು ಕೊಟ್ಟಂತಹ ಆಯತನ ಶಬ್ದವಾಚ್ಯರಾದ ಇಂದ್ರಿಯದವರಿಗೆ, ಅವರಲ್ಲಿರ್ತಕ್ಕ ಆಯತನ ಶಬ್ದವಾಚ್ಯನಾದ ಪ್ರಾಣನಿಗೆ, ಅವರಲ್ಲಿರ್ತಕ್ಕಂಥ ಆಯತನ ಶಬ್ದವಾಚ್ಯನಾದ ಭಗವಂತನಿಗೆ ಅನುಭವಿಸರಿಗೆ ಇದು ಅರ್ಪಿತ ಅಂತ ಕೊನೆಯ ಆಕೃತಿಯನ್ನು ಕೊಟ್ಟು ಅಗ್ನವು ಆದ್ಯ ಸೇವತ್ವ ಮಂತ್ರೇ ಜ್ಯೇಷ್ಠವನ್ನು ಕೊಡಿ, ನನ್ನ ಸಮಾನ ಸ್ಥಾನದಲ್ಲಿ ನಾನು ಜ್ಯೇಷ್ಠರಾಗಿ, ನನ್ನ ಸಮಾನ ಸ್ಥಾನದಲ್ಲಿ ನಾನು ಇಲ್ಲಿ ಗೊತ್ತಾಗುತ್ತೆ ಎಲ್ಲವೂ ನಾನೇ ಆಗಿರ್ಬೋದು, ಎಲ್ಲವನ್ನೂ ನಾನೇ ಪಡೀಬೇಕು ಅಂತ. ಅದೇ ವಚನಕ್ಕೆ ಅರ್ಥ ನೋಡಿ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ, ಎಲ್ಲವೂ ನಾನೇ ಆಗ್ಬೇಕು ಅಂದ್ರೆ ಎಲ್ಲ ಶಕ್ತಿಯು ನನ್ನಲ್ಲಿ ಬರುತ್ತೆ, ನಾನು ಸಮರ್ಥನ ಆಗಬೇಕು, ಎಲ್ಲವನ್ನ ನಿಯಂತ್ರಿಸುವ ಸಮರ್ಥನ ಆಗಬೇಕು. ಇಡೀ ಈ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡಿ, ಚಮಸವನ್ನು ಕೈಗೆಟ್ಟುಕೊಂಡು ಮಂತ್ರವನ್ನು ಅಥಗಲ್ ವೇದಯರ್ಚ ಪಚ್ಚ ಆಚಾಮತಿ ಮುಂದೆ ಮಾಡಿದ್ರು ಅಥ ಮುಗಿದ್ದಲ್ಲಿ ಒಂದು ಕೆಲಸ ಮುಗಿದ್ರು. ಆಮೇಲೆ ಒಂದು ಮಂತ್ರ ಹೇಳ್ತಾರೆ, ಈ ಮಂತ್ರ ನಾಲ್ಕು ಪಾದಗಳ ಒಂದು ಮಂತ್ರ. ಆ ಮಂತ್ರದಿಂದ ಒಂದೊಂದು ಪಾದವನ್ನು ಹೇಳ್ತಾ ಒಂದೊಂದು ಸ್ಫೂರ್ತವಾದ ಆಚರಣೆ ಮಾಡಿದ್ದಾರೆ. ಮೂರು ಸರ್ತಿ ಆಚರಣೆ ಮಾಡಿದ ಉಳಿದ ನಾಲ್ಕನೇ ಸರ್ತಿ ಕೂರ್ಚಿ ಕೊಡುತ್ತೆ ಲೋಕವನ್ನು, ಇಡೀ ಲೋಕದಲ್ಲಿದ್ದ ಸಮಗ್ರವನ್ನು ಕೂಡುತ್ತದೆ. ಅದನ್ನು ನಾಲ್ಕು ಸರ್ತಿ ಅದನ್ನು ಪಾನ ಮಾಡಿದ್ರು. ಮೊದಲನೆಯದು ಆ ಮಂತ್ರ ಸವಿತುರು ಬಡಿಯೇ ವಯಂ ದೇವಸ್ಯ ಭೋಜನ ಸೂರ್ಯನನ್ನ ಸೂರ್ಯಾಂತರ್ಗತನಾದ ಭಗವಂತನನ್ನ ಜಗತ್ತಿನ ದೃಷ್ಟಿಗೆ ಕಾರಣನಾದ ಭಗವಂತ ಸವಿತುರು ಗುಣೀಮಹೆ ತತ್ ಸವಿತುರು ಗುಣೀಮಹೆ ವಯಂ ದೇವಸ್ಯ ಭೋಜನ ಮಂತ್ರ ಶ್ರೇಷ್ಠಂ ಸರ್ವಧಾತಮಂ ಸುರಂ ಭಗವಸ್ಯ ಧೀಮಹಿ ಅಂತ ಮಂತ್ರ. ಈ ನಾಲ್ಕು ಪಾದಗಳಿದೆ. ಮೊದಲನೇ ಪಾದ ತತ್ ಸವಿತುರು ಗುಣೀಮಹೆ, ತತ್ ಸವಿತುರು ಗುಣೀಮಹೆ ಅಂತ ಹೇಳ್ಕೊಂಡು ಒಂದು ಉದಾಹರಣೆ ಅದನ್ನು ಪಾನ ಮಾಡ್ತೇವೆ. ವಯಂ ದೇವಸ್ಯ ಭೋಜನ ತತ್ ಸವಿತುರು ಗುಣೀಮಹೆ ಇತ್ಯಾಜಾಮತಿ ವಯಂ ದೇವಸ್ಯ ಭೋಜನ ವಿದ್ಯಾಜಾಮತಿ ಶ್ರೇಷ್ಠಂ ಸರ್ವಧಾತಮಂ ವಿದ್ಯಾಜಾಮತಿ ಪುರಂ ಭಗವತ್ಯ ಧೀಮಹಿ ಇದು ಸರ್ವಂ ಪಿಬತಿ. ಮೊದಲು ತತ್ಸವಿತುರು ಗುಣೀಮಹೆ ಅಂತ ಒಂದು ಚಮಚ ತಗೊಂಡ, ಆಮೇಲೆ ವಯಂ ದೇವಸ್ಯ ಭೋಜನ ಅಂತ ಒಂದು ಚಮಚ ತಗೊಂಡ, ಶ್ರೇಷ್ಠಂ ಸರ್ವಧಾತಮಂ ವಿದ್ಯಾಜಾಮತಿ ಮುಂದೆ ಬಾರಿ ಅದನ್ನು ಪಾನ ಮಾಡಿದ. ಆಮೇಲೆ ಚಮಚ ಅಂದ್ರೆ ಚಮಚವೇ ಅಂತಲ್ಲ, ಅದು ಮೂರು ಪಾಲ ಮಾಡಿ ಸ್ವಲ್ಪ ಸ್ವಲ್ಪ ತಗೊಳ್ಬೇಕು. ನಾವು ಆಚರಣೆ ಮಾಡುವಾಗ ಹೇಗೆ ಒಂದು ಉದಾಹರಣೆ ಅಷ್ಟೇ ಅಂತೇನು ಅಲ್ಲ, ಮೊದಲು ಸ್ವಲ್ಪ ಸ್ವಲ್ಪ ತಗೊಳ್ಬೇಕು. ಆಮೇಲೆ ಉಳಿದಂತೆ ಎಷ್ಟು ಉಳಿದೋ ಅದನ್ನ ಕೊನೆಗೆ ಪುರಂ ಭಗವತ್ಯ ಧೀಮಹಿ ಅನ್ನುವ ಮಂತ್ರವನ್ನು ಹೇಳಿ ಸರ್ವಂ ಪಿಬತಿ ಉಳಿದಂತೆ ಅಂತ ಮಾಡ. ಈಗ ಪೂರ್ತಿ ಅವನು ಆ ಯಜ್ಞಶೇಷವಾದ ತುಪ್ಪದಿಂದ ಬೆರೆತ ದಧಿ ಮಧುಗಳಿಂದ ಮಿಶ್ರಿತವಾದಂತಹ ಹೆಚ್ಚಿನ ಪಾಯಸ, ಆ ಪಾಯಸ ಅದನ್ನು ಬಿಸೋದು ಬಿಸೋದು ಇರಲಿಲ್ಲ, ಅದನ್ನು ಹಾಗೆ ಮೊಸರು ಹಾಕಿ ಕುಸಿಬಿಟ್ಟು ಹಾಳಿದ ಪಾಯಸ ಅದನ್ನ ಪಾನ ಮಾಡಿ ಅಲ್ಲಿ ಯಜ್ಞದ ಒಂದು ಕ್ರಿಯೆಗೆ. ಇವಾಗ ಪಾನ ಮಾಡುವಾಗ ಒಂದು ಮಂತ್ರ ಸವಿತುರುಗುಣೀಮಹೇ ವಯಂ ದೇವಸ್ಯ ಭೋಜನ ಶ್ರೇಷ್ಠಂ ಸರ್ವಧಾತಮಂ ಸುರಂ ಭಗವತ್ಯ ಧೀಮಹಿ. ಇದರ ಇದರ ಅರ್ಥ ಅನುಸಂಧಾನ ಮಾಡ್ಕೊಂಡು ಬಿಡುತ್ತೆ. ಏನ್ ಹೇಳುತ್ತೆ ಅಂದ್ರೆ ಇಡೀ ಈ ಯಜ್ಞದ ಅನುಸಂಧಾನ ಅಲ್ಲಿದೆ. ತತ್ ಸವಿತುರುಗುಣೀಮಹೇ ವಯಂ ದೇವಸ್ಯ ಭೋಜನ, ನಾವು ಆ ಸವಿತೃ ದೇವರಿಂದ ಭೋಜನವನ್ನು ಪ್ರಾರ್ಥಿಸಿ ತಗೊಳ್ತೇವೆ, ಗುರುವನ್ನು ಪ್ರಾರ್ಥಿಸುತ್ತೇವೆ. ಭೋಜನ ಅಂತಂದ್ರೆ ಎರಡರ್ಥ, ಭೋಜನ ಅಂದ್ರೆ ಪ್ರೊಟೆಕ್ಷನ್ ಅಂತ ಅರ್ಥ, ಮತ್ತೊಂದು ಭೋಗ. ನಾವು ಬಯಸಿದಂತಹ ಸಮುದ್ರವಾದ ಭೋಗವನ್ನು ಕೊಡಲಿ ಮತ್ತು ನಮಗೆ ರಕ್ಷಣೆಯನ್ನು ಕೊಡಲಿ ಭಗವಂತನಿಂದ, ಸವಿತೃನಾಮಕನಾದ ದೇವರಿಂದ ನಾವು ರಕ್ಷಣೆಯನ್ನು ಭೋಗವನ್ನು ಪ್ರಾರ್ಥಿಸುತ್ತೇವೆ. ರಕ್ಷಣೆ ಆಯಿತು, ಭೋಗ ಬಯಸಿದ ಭೋಗ ಆಯಿತು. ಯಾವ ಭಗವಂತ? ಸವಿತೃನಾಮಕ ಭಗವಂತ. ಅಂದ್ರೆ ಸವಿತೃ ಅಂದ್ರೆ ಜಗತ್ ಪರ ಸವಿತೃ, ಜಗತ್ತನ್ನ ಗಾಯತ್ರಿ ಪ್ರತಿಪಾದ್ಯನಾದ ಸೂರ್ಯ ಸನ್ನಿಹಿತನಾದ ಜಗತ್ತಿನ ಸೃಷ್ಟಿಗೆ ಕಾರಣನಾದ ಭಗವಂತನ ಬಳಿ ನಾವು ಪ್ರಾರ್ಥಿಸುತ್ತೇವೆ. ನಮಗೆ ಭೋಜನವನ್ನು ಕೊಡು, ಭೋಜನವನ್ನು ಕೊಡಿದ್ರೆ ನಮಗೆ ರಕ್ಷಣೆಯನ್ನು ಕೊಡು. ಆಮೇಲೆ ಸಂಸ್ಕೃತದಲ್ಲಿ ಮಾತ್ರ ಈ ಅಂತ ಬಳಕೆ ಇದೆ ಭೋಜನ ಅನ್ನೋದಕ್ಕೆ. ಕನ್ನಡದಲ್ಲಿ ಅದು ಬೇರೆ ಭಾಷೆಯಲ್ಲಿ ಸಮಸ್ತ ಪದದಲ್ಲಿದೆ. ಈಗ ಭೂಪೂಜ ಅಂತ ಕ್ಷತ್ರಿಯರನ್ನು ರಾಜರನ್ನ ಭೂಪೂಜ ಅಂತ, ಭೂಪೂಜ ಅಂದ್ರೆ ಭೂಮಿಯನ್ನು ತಿನ್ನುವ ಅಂತ ಅರ್ಥ, ಭೂಮಿಯನ್ನು ಭೋಜನ ಮಾಡುವ ಅಂದ್ರೆ ರಕ್ಷಣೆ ಮಾಡುವಂತ ಭೂಪೂಜ ಅಂತ. ಪೂಜಾ ಅನ್ನೋದು ಭೋಜನ ಅನ್ನೋದು ಒಂದೇ ಧಾತು ಶಬ್ದ. ಭೂಪೂಜ ಅಂದ್ರೆ ಭೂಮಿಯನ್ನು ತಿನ್ನುವವನಲ್ಲ, ಭೂಮಿಯನ್ನು ಕಿತ್ತು ತಿನ್ನುವವರು ಮಂತ್ರಿಗಳು ರಾಜರುಗಳಲ್ಲ. ಅಂದ್ರೆ ಭೂಪೂಜ ಅಂದ್ರೆ ಭೂಮಿಯನ್ನು ರಕ್ಷಣೆ ಮಾಡುವ, ಅಲ್ಲಿ ಭುಜ ಅಂದ್ರೆ ರಕ್ಷಣೆ, ಹಾಗೆ ಇಲ್ಲಿ ಭೋಜನ ಅಂದ್ರೆ ರಕ್ಷಣೆ. ಭಗವಂತ ನಮ್ಮನ್ನ ಮೊದಲು ಭಗವಂತನ ರಕ್ಷೆ ಇರಬೇಕು, ಅದರ ನಂತರ ಭಗವಂತನ ರಕ್ಷಣೆ ಇಲ್ಲದೆ ಏನ್ ಸಿಕ್ಕಿದ್ರೆ ದಕ್ಕುವುದಿಲ್ಲ. ಅದರ ನಂತರ ನಾವು ಬಯಸಿದಂತಹ ಇಷ್ಟ ಭೋಗಗಳು ಅದು ಯಾವುದರ, ನಾವು ಕಾಫಿ ಭೋಗ ಇರಬಹುದು ಅಥವಾ ಜ್ಞಾನ ಆನಂದರ ಸ್ವರೂಪ ಆನಂದದ ಭೋಗ ಇರಬಹುದು, ನನಗೆ ಮೋಕ್ಷ ಸುಖವನ್ನು ಕೊಡುವಂತ ಪ್ರಾರ್ಥನೆ ಏನು ಮಾಡಬಹುದು ಅಂತ ನಾನು ಬಯಸಿದ ಭೋಗಗಳನ್ನು ಕೊಡುವಂತ ನಾವು ಸೂರ್ಯನಲ್ಲಿ ಸನ್ನಿಹಿತನಾದ ಸವಿತೃನಾಮಕನಾದ ಜಗದ್ರಷ್ಟಾರನಾದ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಅಷ್ಟೇ ಅಲ್ಲ, ಭಗವಂತನಲ್ಲಿ ಮಾತ್ರ ಅಲ್ಲ,